ಸಂಸದ ಬಸವರಾಜ ಬೊಮ್ಮಾಯಿ ಮನವಿ. ಮೆಟ್ರೋ ಕಾಮಗಾರಿ ವಿಳಂಬ, ತ್ವರಿತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ದೇಶದ ಮತದಾನದ ಹಕ್ಕು ಉಳಿಸಲು ಹೋರಾಟ, ರಾಜಕೀಯ ಉದ್ದೇಶವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಲ್ಲಿ ನಾಮನಿರ್ದೇಶನದಿಂದ ಚುನಾವಣೆ ಮುಂದೂಡಿಕೆ ಆರೋಪ, ನಿರಾಧಾರ, ನಗರಾಭಿವೃದ್ದಿ ಇಲಾಖೆ ಸ್ಪಷ್ಟನೆ. ರಾಜ್ಯದಲ್ಲಿ ತೀವ್ರ ಶೀತ ಅಲೆ, ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಏನ್ ಹೇಳಿ, ಸಾಕಾಯ್ತು. ಏನಾಯ್ತು? ಹೊಸ ಕಿಟ್ ಬ್ಯಾಗ್ ಬೇಕಿತ್ತು. ಮೊದ್ಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದ್ಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ನಲ್ಲಿ ದೂರು ನೀಡಿ. ಅದಕ್ಕೆ ಮೊದ್ಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್. RBI ಹೇಳುತ್ತೆ ಮೊದ್ಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಆಕಾಶವಾಣಿ ಕಾರವಾರ, ಕಿಸಾನವಾಣಿ. ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ. ಇದು ಕುರಿತು LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC ಇಂಡಿಯಾ .com ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ಮಾಡಿ, ಕುಶಲಿ ಮಾಡಿ. ಆಕಾಶವಾಣಿ ಕಾರವಾರ, ಯಕ್ಷಗಾನದ ಹಾಡುಗಳು. ಪ್ರಸಂಗ ಕೊಲ್ಲೂರು ಮಹಾಲಕ್ಷ್ಮಿ ಜೋಯಿಸ್ ವಿರಚಿತ ಭೋಜಕಾಳಿದಾಸಂ. ಭಾಗವತರು ಪ್ರಭಾ ಬಿ ಚನಿಲ, ಮದ್ದಳೆ ಅವಿನಾಶ್ ಬಿ ಚನಿಲ, ಚಂಡೆ ಅಭಿಷೇಕ್ ಬಿ ಚನಿಲ, ಶ್ರುತಿ ರತ್ನಾವತಿ ಎಸ್ ಭಟ್ ಚನಿಲ, ನಿರೂಪಣೆ ಚನಿಲ ಸುಬ್ರಹ್ಮಣ್ಯ ಭಟ್. ಕೇಳಿ ಕೊಲ್ಲೂರು ಮಹಾಲಕ್ಷ್ಮಿ ಜೋಯಿಸ್ ವಿರಚಿತ ಭೋಜಕಾಳಿದಾಸಂ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ರನ್ನ ಸುಕುಮಾರ ಸಗಲ ಗಮಗೆ ಸಾಗಾರ ಹರನ್ನ ಸುಕುಮಾರ ಸಗಲ ಗಮಗೆ ಸಾಗಾರ ಧರೆಯೊಳು ವಿಜಯ ಜಪದ ಊರ ವಿಘ್ನೇ ಜಗ ಬುಧದಿಂದ ನಿನ್ನ ಕೀರ್ತಿಶೇಷ ಕೊಲ್ಲೂರು ಮಹಾಲಕ್ಷ್ಮಿ ಜೋಯಿಸರಿಂದ ರಚಿತವಾದ ಭೋಜ ಕಾಳಿದಾಸಂ ಪ್ರಸಂಗದಿಂದ ಆಯ್ದ ಪದ್ಯಗಳು ಇಲ್ಲಿವೆ. ಮೂರು ಯಕ್ಷಗಾನ ಪ್ರಸಂಗಗಳನ್ನು ಬರೆದ ತೀರಾ ವಿರಳನೆನಿಸಿದ ಯಕ್ಷಗಾನ ಕವಯಿತ್ರಿ ಈಕೆಯಾಗಿರುತ್ತಾರೆ. ಕೇವಲ ಎರಡನೇ ತರಗತಿವರೆಗೆ ವಿದ್ಯಾಭ್ಯಾಸವುಳ್ಳವರಾದರೂ ಸತತ ಪ್ರಯತ್ನ ಹಾಗೂ ಸಹಜ ಪ್ರತಿಭೆಯಿಂದ ಉತ್ತಮ ಕವಯಿತ್ರಿ ಎನಿಸಿಕೊಂಡಿದ್ದಾರೆ. ಅವರ ಪ್ರಸಂಗದ ಕಡೆಗೆ ಬಂದರೆ ಧಾರಾನಗರದ ದೊರೆ ಸಿಂಧುಳ ರಾಜ, ಅವನ ಮಗನೇ ಭೋಜ. ವೃದ್ಧಾಪ್ಯದಿಂದ ಇದ್ದ ರಾಜ ತನ್ನ ತಮ್ಮನಾದ ಮುಂಜನಿಗೆ ರಾಜ್ಯಾಧಿಕಾರವನ್ನು ಹಾಗೂ ಬಾಲಕ ಭೋಜನನ್ನು ಒಪ್ಪಿಸಿ ವಾನಪ್ರಸ್ಥಕ್ಕೆ ತೆರಳಿದನು. ಮುಂಜನ ಆಳ್ವಿಕೆಯ ವೈಭವ ಹೀಗಿತ್ತು. ರಾಗ ಕಾಂಭೋಜಿ, ತಾಳ ಜಂಪೆ. ಅರಿಬಯ ಕರಬೋಜ ರಾಜ ಮುಂಜನ ಆಸ್ಥಾನಕ್ಕೆ ಜ್ಯೋತಿಷಿಯೊಬ್ಬನು ಬಂದು ಭೋಜಕುಮಾರನ ಭವಿಷ್ಯವನ್ನು ಕುಮಾರನ ಇದಿರಿನಲ್ಲೇ ಹೀಗೆ ಅರುಹುತ್ತಾನೆ. ರಾಗ ಹಿಂದೋಳ ನಿಧಾನ ತ್ರಿವುಡೆ ತಾಳದಲ್ಲಿ ಚೋಡಿಪತಿ ಕೇಳಿ ಕುಮಾರ ಭಾಗ್ಯವನ್ನು ವರ್ಣಿಸಲು ಬ್ರಹ್ಮನಿಗೂ ಅಸಾಧ್ಯ. 55 ವರ್ಷಗಳಿಗೂ ಮಿಕ್ಕು ದಕ್ಷಿಣ ದೇಶವನ್ನು ಆಳುತ್ತಾನೆ. ಅವನ ಯೋಗ ಭಾಗ್ಯವನ್ನು ನನ್ನಂತಹ ವಿಪ್ರನಿಗೆ ಹೊಗಳಲು ಸಾಧ್ಯವಿದೆಯೇ? ಆದ್ದರಿಂದ ಸಮಯೋಚಿತ ರಾಜ್ಯ ಕಾರ್ಯವನ್ನು ಎಸಗುವಂತೆ ರಾಜನಿಗೆ ಬೋಧಿಸುತ್ತಾನೆ. ಅದು ಹೀಗಿದೆ: ರಾಗ ಸಾಂಗತ್ಯ ರೂಪಕತಾಳದಲ್ಲಿ. ಜನಪಗೆ ನಡುವೆ ಪ್ರತನಯನ ಯೋಗಿನಿ ಜನಪಗೆ ನಡುವೆ ಪ್ರತನಯನ ಯೋಗಿನಿ ಧನರಾಜ ಕಾರ್ಯವಾದರಗೋ ಜನಪಗೆ ನಡುವೆ ಪ್ರತನಯನ ಯೋಗಿನಿ ಗಣರಾಜ ಕಾರ್ಯವಾದರಗೋ ರಾಜನು ಜ್ಯೋತಿಷಿಯ ಮಾತಿಗೆ ಪ್ರತ್ಯುತ್ತರವನ್ನು ನೀಡುತ್ತಾನೆ. ಇದಕ್ಕೆ ಭೋಜನ ಪ್ರತಿಕ್ರಿಯೆ ಇಂತಿದೆ. ರಾಗ ಬೇಗಡೆ ಏಕತಾಳದ ಪದ್ಯ. ಕಿರಿಯಯ್ಯ ನಾಡಿದ ನುಡಿಯ ಲಾಲಿಸುತ್ತಗ ಮುಂಜನು ದುರುಳನಾದ ಈ ಭೋಜ ಮತ್ ಪತಕ್ಕೆ ಮುಳ್ಳಿನ ತೆರನಾಗಿದ್ದಾನೆ ಎಂದು ಭಾವಿಸಿದಾಗ ಸಿಟ್ಟುಗೊಂಡು ಭೋಜ ಹೀಗೆನ್ನುತ್ತಾನೆ. ತ್ರಿವುಡೆ ತಾಳ ಏರು ಪದ್ಯದಲ್ಲಿ ಇದೆ. ಭೋಜನು ಹೀಗೆಂದಾಗ ಕೋಪಗೊಂಡ ರಾಜನು ಭೋಜನ ಕಪಾಲಕ್ಕೆ ಬಾರಿಸುತ್ತಾನೆ. ಆಗ ಜ್ಯೋತಿಷಿಯು ಹೀಗೆ ಕ್ರೋಧ ತಾಳಿದುದು ಯಾಕೆ ಎಂದು ಸಂತಪಿಸುತ್ತಾನೆ. ರಾಗ ಕಾನಡ ಅಷ್ಟತಾಳದಲ್ಲಿ. ಅರಸನಿ ಬರಿ ಕ್ರೋಧ ಧರಿಸಿದು ಏತಗೆ ರಾಜನು ತನ್ನ ಆತ್ಮೀಯ ಸ್ನೇಹಿತನಾದ ವಸ್ಸಾಕ್ಯನ ಮೂಲಕ ಭೋಜನನ್ನು ಕೊಲ್ಲಿಸುವ ತೀರ್ಮಾನಕ್ಕೆ ಬಂದು ಈ ಜವಾಬ್ದಾರಿಯನ್ನು ವಸ್ಸಾಕ್ಯನಿಗೆ ನೀಡಿದಾಗ ಆತನು ಬಾಲಕನನ್ನು ಕೊಂದು ಶಿಶುಹತ್ಯಾ ಪಾತಕ ಕಟ್ಟಿಕೊಳ್ಳಬೇಡ ಎಂದು ನೀತಿಯ ಮಾತನ್ನರುಹುತ್ತಾನೆ. ಅದಕ್ಕೆ ಸಿಟ್ಟುಗೊಂಡು ರಾಜ ಮುಂಜನು ವಸ್ಸಾಕ್ಯನನ್ನು ಹೀಗೆ ಬೈಯುತ್ತಾನೆ. ಮಾರವಿ ಏಕತಾಳದ ಏರು ಪದ್ಯ. ಈ ರೀತಿ ಬೈದಾಗ ಇವನಿಗೆ ನೀತಿಯ ಮಾತು ವ್ಯರ್ಥವೆಂದು ರಾಜ ಹೇಳಿದ ಕಾರ್ಯಕ್ಕೆ ಸಮ್ಮತಿಸಿ ವಸ್ಸಾಕ್ಯನು ಹೀಗೆ ನುಡಿಯುತ್ತಾನೆ. ರಾಗ ಹಂಸಧ್ವನಿ ಭಾಮಿನಿ ಪದ್ಯದಲ್ಲಿದೆ. ದುರುಳ ನಿಂತರಗೆ ಮನದೊಳಗರಿತನ ವಚ್ಚ ಉರಗೌಗರೆ ಕ್ಷೀರವ ಗರಡ ಹೆಚ್ಚುವುದೆಂಬ ನುಡಿಯದೆ ಕತಿಯನು ತಾಳ್ವನಾನೀಗ ಅರಸನುಳು ಸಮ್ಮತಿಸಿ ಮುದಿನ ಪರಿಯಯಾಜಿಬೆರು ರಾಜನಿಗೆ ಅತ್ಯಂತ ಹೆಚ್ಚಿನ ಸಂತಸ ಉಂಟಾಯಿತು. ಸಂತೋಷದ ಉನ್ಮಾದದಲ್ಲಿ ರಾಜನು ಹೇಳುವ ಮಾತು ಹೀಗಿದೆ. ರಾಗ ಆರಬಿ ತ್ರಿವುಳೆ ತಾಳದಲ್ಲಿ. ಅರಸನ ತೀ ರಾಜನ ಆಣತಿ ಪಡೆದು ಅರಣ್ಯಕ್ಕೆ ನಿದ್ದೆಯಲ್ಲಿದ್ದ ಭೋಜನನ್ನು ಕೊಲ್ಲುವುದಕ್ಕಾಗಿ ಕರೆದುಕೊಂಡು ಹೋದಾಗ ವಸ್ಸಾಕ್ಯನು ದುಃಖಿಸುವ ರೀತಿ ಹೀಗಿದೆ. ರಾಗ ಶಿವರಂಜಿನಿ, ರೂಪಕತಾಳ. ಕೊಂದ ಪೆನಾನೇತಿ ಸೋದರ ಕೋಬಲದ ಗುಣ, ಕೊಂದ ಪೆನಾನೇತಿ ಸೋದರ ಕೋಬಲದ ಗುಣ ಸಿಂಧು ಬೆನಿಸಿ ಬನ ಕೊರಳರಿವರೆ ಕೂಡ ಕಟುಕರಾರಿಗೆ ಮರ ಕೇಳುವುದನ್ನು ತಪ್ಪೋಜನ ಎಳಿಸಿ ನಿಂದಿರಲು ನಿದ್ದೆಯಿಂದ ಎಚ್ಚೆತ್ತು ವಸ್ಸಾಕ್ಯನನ್ನು ಕಂಡು ಭೋಜನು ಈ ರೀತಿ ಆಶ್ಚರ್ಯ ಪಡುತ್ತಾನೆ. ರಾಗ ಮೋಹನ ಅಷ್ಟತಾಳದಲ್ಲಿದೆ. ಶಿವರಾತ್ರಿ ಮಹಾಲಕ್ಷ್ಮಿ ಜೋಯಿಸರ ಈ ಭೋಜ ಕಾಳಿದಾಸ ಪ್ರಸಂಗದ ಭರತವಾಕ್ಯದಂತಿರುವ ಕಾಳಿದಾಸ ಕವಿಯ ಜೀವನ ಮತ್ತು ಕಾವ್ಯ ಮಾರ್ಗಗಳನ್ನು ಪ್ರತಿಬಿಂಬಿಸುವ ಮಂಗಲೋಕ್ತಿ ರಾಗ ಮಧ್ಯಮಾವತಿ ಕಂದ ಪದ್ಯದಲ್ಲಿದೆ. ಧರ್ಮ ಪೆರ್ಚುಗೆ ಜನಹಿತ ಧರ್ಮ ಪೆರ್ಚುಗೆ ಜನಹಿತ ಕರ್ಮ ಪೇಪ ತುಮರೆಗೆ ವಿಜಯಗೆ ನೆನೆಸಿ ಕವಿಗಳ ದುಬಗೆ ಸುಖವು ಮಂಗಳ ಪದ್ಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಸರ್ವ ಮಂಗಲ ಮಂಗಳೆ ಸರ್ವಾರ್ಥಸಾಧಿಗೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ಮುಖದವಾಗೆ ಗಡಪಗೆ ಜೋಯಿಸ್ ವಿರಚಿತ ಭೋಜ ಕಾಳಿದಾಸಂ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪ್ರಭಾ ವಿ ಚನಿಲ, ಮದ್ದಳೆ ಅವಿನಾಶ್ ಬಿ ಚನಿಲ, ಚಂಡೆ ಅಭಿಷೇಕ್ ಬಿ ಚನಿಲ, ಶ್ರುತಿ ರತ್ನಾವತಿ ಎಸ್ ಭಟ್ ಚನಿಲ, ನಿರೂಪಣೆ ಚನಿಲ ಸುಬ್ರಹ್ಮಣ್ಯ ಭಟ್. ಕೆಳಗರೆ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಸಾವಯವ ಕೃಷಿ, ಸಾವಯವ ಕೃಷಿ ಎನ್ನುವಂತಹದ್ದು ಕೊಟ್ಟಿಗೆ ಗೊಬ್ಬರದ ಉಪಯೋಗಕ್ಕಷ್ಟೇ ಸೀಮಿತವಾಗಿಲ್ಲ. ವಾಸ್ತವವಾಗಿ ಇದು ಒಂದು ಪೂರ್ಣವಾದಂತಹ ಕೃಷಿ ವ್ಯವಸ್ಥೆ. ಎಲ್ಲ ಬೆಳೆಗಳಿಗೂ, ಎಲ್ಲ ಮಣ್ಣುಗಳಿಗೂ, ಎಲ್ಲ ವಾತಾವರಣಗಳಲ್ಲೂ ಅಳವಡಿಸಬಹುದಾದಂತಹ ಈ ವ್ಯವಸ್ಥೆಯಲ್ಲಿ ಸಕಲ ಜೀವಜಂತುಗಳನ್ನು ಉತ್ಪಾದನೆಗೆ ಯಾವ ರೀತಿ ಉಪಯೋಗಿಸಬಹುದು ಎನ್ನುವಂತಹದ್ದು ಮುಖ್ಯವಾಗುತ್ತದೆ. ಇದರಲ್ಲಿ ಗಿಡಗಳು, ಬೆಳೆ, ಕಳೆ, ತ್ಯಾಜ್ಯ ವಸ್ತುಗಳು, ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು, ಎರೆಹುಳುಗಳು, ಇವೆಲ್ಲವುಗಳನ್ನು ಕೂಡ ಜೀವಿಗಳು ಅಂತಲೇ ನಾವು ಭಾವಿಸಬೇಕಾಗ್ತದೆ. ಈ ಪರ್ಯಾಯ ವ್ಯವಸ್ಥೆಯಲ್ಲಿ ಅನೇಕ ಸಾವಯವ ಕೃಷಿ ಪದ್ಧತಿಗಳನ್ನು ಒಟ್ಟಿಗೆ ಅಳವಡಿಸಬೇಕಾಗ್ತದೆ. ಈ ಎಲ್ಲ ಪದ್ಧತಿಗಳ ಒಟ್ಟು ಪರಿಣಾಮ ಕೃಷಿ ಉತ್ಪನ್ನಗಳ ಮೇಲೆ, ಮಣ್ಣಿನ ಫಲವತ್ತತೆಯ ಮೇಲೆ, ಜಲ ಮಣ್ಣು ಸಂರಕ್ಷಣೆಯ ಮೇಲೆ ಹಾಗೂ ನಿವ್ವಳ ಲಾಭಗಳ ಮೇಲೆ ಆಗ್ತದೆ. ಯಾವ ಪದ್ಧತಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಅಳವಡಿಸುವುದು ಎನ್ನುವಂತಹದ್ದು ವಿವಿಧ ರೈತರಿಗೆ ಲಭ್ಯ ಇರುವಂತಹ ತ್ಯಾಜ್ಯ ವಸ್ತುಗಳು, ದನಕರುಗಳು, ಅವರ ಸಾವಯವ ಕೃಷಿಯ ಬಗೆಗಿನ ತಿಳುವಳಿಕೆ, ಅವರು ಅನುಸರಿಸುವಂತಹ ಬೆಳೆ ಪದ್ಧತಿ ಹಾಗೂ ಬೇಸಾಯ ಪದ್ಧತಿಗಳ ಮೇಲೆ ಅವಲಂಬಿತವಾಗಿದೆ. ಮೂಲತಃ ಸಾವಯವ ಕೃಷಿಯನ್ನು ಎಲ್ಲ ತರಹದ ಬೆಳೆಗಳಿಗೂ ಅನ್ವಯಿಸಬಹುದು. ಏಕೆಂದರೆ ಸಾವಯವ ಕೃಷಿಯು ಬೆಳೆಯನ್ನು ಆಧರಿಸಿರುವಂತಹ ವ್ಯವಸ್ಥೆಯಲ್ಲ, ಮಣ್ಣನ್ನು ಆಧರಿಸಿರುವಂತಹ ಸಂಕೀರ್ಣ ವ್ಯವಸ್ಥೆಯಾಗಿದೆ. ಸಾವಯವ ಕೃಷಿಯನ್ನು ಅಳವಡಿಸುವುದಕ್ಕೆ ಯಾವುದೇ ಪದ್ಧತಿಯನ್ನು ಅಥವಾ ಪದ್ಧತಿಗಳ ಮಿಶ್ರಣವನ್ನು ಸಂಪನ್ಮೂಲಗಳ ಅನುಕೂಲತೆಯ ಆಧಾರದ ಬೇರೆ ಬೇರೆ ಪ್ರಮಾಣದ ಮೇಲೆ ಅಳವಡಿಸಬೇಕಾಗುತ್ತದೆ. ಎಲ್ಲ ಪದ್ಧತಿಗಳನ್ನು ಎಲ್ಲ ಸಂದರ್ಭಗಳಲ್ಲಿ ಅಳವಡಿಸುವುದು ಕಷ್ಟವಾದರೂ ಕೂಡ ಗರಿಷ್ಠ ಪ್ರಮಾಣದ ಅಳವಡಿಕೆ ಸಾವಯವ ಕೃಷಿಯ ಯಶಸ್ಸಿಗೆ ಕಾರಣವಾಗುತ್ತದೆ. ಈ ಕೃಷಿ ಪದ್ಧತಿಗಳಲ್ಲಿ ಆಳವಾದಂತಹ ಉಳುಮೆ ಮಾಡುವಂತಹದ್ದು ಹಾಗೂ ಬೇಸಿಗೆ ಉಳುಮೆ ಅಥವಾ ಮಾಗಿ ಉಳುಮೆ ಮಾಡುವಂತಹದ್ದು ಪ್ರಮುಖವಾದಂತಹದ್ದು. ಸೂಕ್ತ ಸಮಯದಲ್ಲಿ ಬಿತ್ತನೆಯನ್ನು ಮಾಡಬೇಕು. ಕೊಟ್ಟಿಗೆ ಗೊಬ್ಬರದ ತಯಾರಿಕೆ ಮತ್ತು ಸದುಪಯೋಗ, ಎರೆಹುಳು ಗೊಬ್ಬರ, ಕೋಳಿ ಗೊಬ್ಬರ ಇಲ್ಲವೇ ಇನ್ನಿತರ ಪ್ರಾಣಿಜನ್ಯ ಗೊಬ್ಬರಗಳ ತಯಾರಿಕೆ ಮತ್ತು ಉಪಯೋಗ, ಹಸಿರೆಲೆ ಗೊಬ್ಬರದ ಬಳಕೆ, ಸೂಕ್ತ ಬೆಳೆ ಪದ್ಧತಿಗಳು, ದ್ರವರೂಪದ ಬ್ಯಾಕ್ಟೀರಿಯಾ ಭರಿತ ಸಾರವನ್ನು ಬಳಕೆ ಮಾಡುವಂತಹದ್ದು, ಜೈವಿಕ ಗೊಬ್ಬರಗಳ ಬಳಕೆ, ಪೀಡೆ ನಿರ್ವಹಣೆಗೆ ನೈಸರ್ಗಿಕ, ಜೈವಿಕ ಅಥವಾ ಸಸ್ಯಜನ್ಯ ನಿಯಂತ್ರಣ ಪದ್ಧತಿಗಳನ್ನು ಅನುಸರಿಸುವಂತಹದ್ದು, ಸೂಕ್ತವಾದ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸುವಂತಹದ್ದು, ಇದರ ಜೊತೆಗೆ ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಪದ್ಧತಿಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ ಎಲ್ಲ ಪದ್ಧತಿಗಳು ಮುಖ್ಯವಾಗಿ ಎರಡು ಕೆಲಸವನ್ನು ಮಾಡುತ್ತವೆ. ಸಾವಯವ ಇಂಗಾಲವನ್ನು ಹೆಚ್ಚಿಸಿ ಭೂಮಿಯಲ್ಲಿರುವಂತಹ ಜೈವಿಕ ಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಗೆ ಬೇಕಾಗಿರುವಂತಹ ಮುಖ್ಯ ಮತ್ತು ಲಘು ಪೋಷಕಾಂಶಗಳನ್ನು ನಿಧಾನವಾಗಿ ಬೇಕಾದ ಪ್ರಮಾಣದಲ್ಲಿ ಒದಗಿಸುವುದಕ್ಕೆ ಸಹಾಯ ಮಾಡುತ್ತದೆ. ಎರಡನೇದಾಗಿ ಬೆಳೆಯ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನೈಸರ್ಗಿಕವಾಗಿ ಯಾವ ರೀತಿಯ ಕಲುಷಿತತೆಯನ್ನು ಉಂಟು ಮಾಡದೆ ಪೀಡೆಗಳನ್ನು ಸಮತೋಲನದಲ್ಲಿ ಇಡುತ್ತದೆ ಅಥವಾ ನಿಯಂತ್ರಿಸುತ್ತದೆ. ಹಾಗಾಗಿ ಸಾವಯವ ಕೃಷಿಯು ನೈಸರ್ಗಿಕವಾಗಿ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರತೆಗೆ ಬುನಾದಿಯಾಗಬಲ್ಲದು. ಸಾವಯವ ಕೃಷಿಗೆ ಕುಷ್ಕಿ ಅಥವಾ ನೀರಾವರಿ ಬೆಳೆ ಪದ್ಧತಿಯ ಭೇದ ಇಲ್ಲ. ನೀರಾವರಿಯಲ್ಲಿ ಅದರ ಯಶಸ್ಸು ಶೀಘ್ರವಾಗಿರುತ್ತದೆ. ಸಾವಯವ ಗೊಬ್ಬರವನ್ನು ಪ್ರತಿ ರೈತರು ಕೂಡ ತಾನೇ ಮಾಡಿಕೊಳ್ಳಬಹುದಾದಂತಹ ಅವಕಾಶಗಳಿವೆ. ಅದಕ್ಕಾಗಿ ರೈತರು ಸ್ವಲ್ಪ ಶ್ರಮವನ್ನು ಪಡಬೇಕು ಅಷ್ಟೇ. ಸಾವಯವ ಕೃಷಿ ಪದ್ಧತಿಯಲ್ಲಿ ಆಳವಾದಂತಹ ಉಳುಮೆ ಮಾಡುವುದು ಹಾಗೂ ಮಾಗಿ ಉಳುಮೆಯನ್ನು ಮಾಡುವಂತಹದ್ದು ಪ್ರಮುಖವಾದಂತಹ ವಿಚಾರ. 10-12 ಅಂಗುಲ ಆಳ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆಯನ್ನ ಮೊದಲ ಮಳೆ ಬಿದ್ದಾಗ ಅಥವಾ ಕಟಾವಾದ ನಂತರ ಮಾಡುವಂತಹದ್ದು. ಇದರ ಉಪಯೋಗ ಅಂತಂದ್ರೆ ಹೆಚ್ಚು ಮಳೆ ನೀರು ಇಂಗುವುದಕ್ಕೆ ಅನುಕೂಲ ಮಾಡಿಕೊಡುವಂತಹದ್ದು. ಕೀಟಗಳ ಕೋಶಗಳು ಬಿಸಿಲಿನ ಜಳಕ್ಕೆ ಸಾಯ್ತವೆ ಅಥವಾ ಕೀಟದ ಬಾಧೆಯನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಸೂಕ್ತವಾದಂತಹ ಸಮಯಕ್ಕೆ ಬಿತ್ತನೆ ಮಾಡುವಂತಹದ್ದು ಅಥವಾ ನಾಟಿ ಮಾಡುವಂತಹದ್ದು ಕೂಡ ಪ್ರಮುಖವಾದಂತಹದ್ದು. ವಿವಿಧ ಬೆಳೆಗಳಿಗೆ ಅಥವಾ ತಳಿಗಳಿಗೆ ಶಿಫಾರಸಾದಂತಹ ಸಮಯದಲ್ಲಿ ನಾಟಿಯನ್ನು ಮಾಡಬೇಕು. ಇದರಿಂದಾಗಿ ರೋಗ ಹಾಗೂ ಕೀಟಗಳ ಹತೋಟಿ ಸುಲಭವಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಬೆಳೆಗಳ ಬೆಳವಣಿಗೆ ಪ್ರಬಲವಾಗಿರುತ್ತದೆ, ಹಾಗಾಗಿ ಇಳುವರಿಯು ಕೂಡ ಹೆಚ್ಚಾಗಿ ಲಭಿಸುತ್ತದೆ. ಸಾವಯವ ಗೊಬ್ಬರಗಳ ಉಪಯೋಗವನ್ನು ಮಾಡುವಂತಹದ್ದು, ಇಲ್ಲಿ ಎಲ್ಲ ಗೊಬ್ಬರಗಳನ್ನು ಬಿತ್ತನೆಗೆ 15 ದಿವಸ ಮುಂಚಿತವಾಗಿ ಮಣ್ಣಿನೊಂದಿಗೆ ಹರಡಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅಲ್ಲಲ್ಲಿ ಗುಡ್ಡೆ ಹಾಕಿ ನಿಧಾನವಾಗಿ ಹರಡುವಂತಹ ಪದ್ಧತಿ ಸೂಕ್ತವಾದದ್ದಲ್ಲ. ಕೊಟ್ಟಿಗೆ ಗೊಬ್ಬರವನ್ನು ಹೆಕ್ಟೇರ್ ಒಂದಕ್ಕೆ ಸುಮಾರು 8-10 ಟನ್ ಅಷ್ಟು ಕೊಡಬಹುದು. ಎರೆಹುಳು ಗೊಬ್ಬರವಾದರೆ ಹೆಕ್ಟೇರ್ಗೆ 5-10 ಟನ್ ಅಷ್ಟು, ಕೋಳಿ ಗೊಬ್ಬರ ಹೆಕ್ಟೇರ್ಗೆ 4-8 ಟನ್ ಅಷ್ಟು, ಕುರಿ ಗೊಬ್ಬರ ಅಥವಾ ಮೇಕೆ ಗೊಬ್ಬರವಾದರೆ ಹೆಕ್ಟೇರ್ಗೆ 4-8 ಟನ್ ಅಷ್ಟು ಕೊಡಬಹುದು. ಇದನ್ನು ಪ್ರತ್ಯೇಕವಾಗಿ ಕೊಡಬಹುದು ಅಥವಾ ಮಿಶ್ರಣವನ್ನಾಗಿಯೂ ಕೂಡ ಕೊಡುವುದಕ್ಕೆ ಅವಕಾಶ ಇದೆ. ಇದರ ವಿಶೇಷತೆ ಅಂತಂದ್ರೆ ಪೋಷಕಾಂಶಗಳು ಪೋಲಾಗದೆ ಜಮೀನಿನಲ್ಲಿ ಉಳಿತವೆ, ಜೈವಿಕ ಕ್ರಿಯೆ ಹೆಚ್ಚಾಗ್ತದೆ. ಇನ್ನು ಹಸಿರೆಲೆ ಗೊಬ್ಬರಗಳು ವಿಶೇಷವಾಗಿ ಸೆಣಬು, ಗ್ಲಿರಿಸೀಡಿಯಾ, ಹೊಂಗೆ, ಡೈಂಚಿಯಾ ಇವುಗಳು ಹೆಕ್ಟೇರ್ಗೆ ಸುಮಾರು 10-15 ಟನ್ ಅಷ್ಟು ಹಸಿರೆಲೆ ಗೊಬ್ಬರವನ್ನು ಕೊಡಬಹುದು. ಇದರ ಉಪಯೋಗ ಅಂತಂದ್ರೆ ಮುಖ್ಯ ಹಾಗೂ ಲಘು ಪೋಷಕಾಂಶಗಳು ಲಭ್ಯವಾಗುವ ಹಾಗೆ ಮಾಡುತ್ತವೆ. ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವಂತಹ ಗುಣದಲ್ಲಿ ವೃದ್ಧಿ ಉಂಟಾಗುತ್ತದೆ. ಸೂಕ್ತ ಬೆಳೆ ಪದ್ಧತಿಗಳನ್ನು ಅನುಸರಿಸುವಂತಹದ್ದು ಕೂಡ ಮುಖ್ಯವಾಗುತ್ತದೆ. ಆಯಾ ಪ್ರದೇಶಕ್ಕೆ ಹೊಂದುವಂತಹ ಬೆಳೆಗಳಲ್ಲಿ ದ್ವಿದಳ ಧಾನ್ಯಗಳನ್ನು ಒಳಗೊಂಡಂತಹ ಪದ್ಧತಿಯನ್ನು ಅನುಸರಿಸಬೇಕು. 2 ಹಂಗಾಮಿನಲ್ಲಿ ಒಂದೇ ಬೆಳೆ ಬಾರದಂತಹ ಪದ್ಧತಿ ಅಥವಾ ಬೆಳೆ ಪರಿವರ್ತನೆಯನ್ನು ಅನುಸರಿಸುವಂತಹದ್ದು, ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವಂತಹದ್ದು ಮುಖ್ಯವಾಗುತ್ತದೆ. ಇದರಿಂದಾಗಿ ಬೆಳೆಗಳಿಗೆ ತಗುಲುವಂತಹ ರೋಗಗಳು ಹಾಗೂ ಕೀಟಗಳ ನೈಸರ್ಗಿಕ ಹತೋಟಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಭೂಮಿಯ ಫಲವತ್ತತೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ ಹಾಗೂ ಮಣ್ಣಿನ ಜೈವಿಕ ಕ್ರಿಯೆಯಲ್ಲಿಯೂ ಕೂಡ ಹೆಚ್ಚಳ ಉಂಟಾಗುತ್ತದೆ. ಅದೇ ರೀತಿಯಲ್ಲಿ ದ್ರವರೂಪದ ಸಾರ ಅಥವಾ ಜೀವಾಮೃತ ಮತ್ತು ಗೋಬರ್ ಗ್ಯಾಸ್ ಪ್ಲಾಂಟ್ನ ದ್ರವರೂಪದ ಸಾವಯವ ತ್ಯಾಜ್ಯವನ್ನು ಬಳಕೆ ಮಾಡುವಂತಹದ್ದು. ಒಂದು ಎಕರೆಗೆ 200-300 ಲೀಟರ್ನಂತೆ, ಒಂದು ಬೆಳೆಯಲ್ಲಿ 8-10 ಸಲ ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಾದರೆ ಪ್ರತಿ ಗಿಡಕ್ಕೆ 1-2 ಲೀಟರ್ನಷ್ಟು ಪ್ರತಿ ವಾರಕ್ಕೆ ಜೀವಾಮೃತವನ್ನು ಬಳಕೆ ಮಾಡಬಹುದು. ಗೋಬರ್ ಗ್ಯಾಸ್ ಸ್ಲರಿ ಆದರೆ ಗೊಬ್ಬರದ ಗುಂಡಿಗಳಿಗೆ ಬಿಟ್ಟು ಸರಿಯಾಗಿ ಪಸರಿಸಿ ಕೊಳೆಯುವುದಕ್ಕೆ ಅನುಕೂಲ ಮಾಡಬಹುದು ಅಥವಾ ನೇರವಾಗಿ ಜಮೀನಿಗೆ ಚೆಲ್ಲಬಹುದು. ಇದರಿಂದಾಗಿ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ವೃದ್ಧಿಯಾಗಿ ಎಲ್ಲ ಸಾವಯವ ಪದಾರ್ಥಗಳು ಸುಲಭವಾಗಿ ಕೊಳೆತು ಪೋಷಕಾಂಶಗಳು ಸುಲಭವಾಗಿ ಲಭ್ಯವಾಗುವ ಹಾಗೆ ಮಾಡಬಹುದು. ಸಾವಯವ ಇಂಗಾಲದಲ್ಲಿ ಹೆಚ್ಚಳ ಉಂಟಾಗುತ್ತದೆ, ನೀರು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯಲ್ಲಿ ಹೆಚ್ಚಳ ಆಗ್ತದೆ ಹಾಗೂ ನೈಸರ್ಗಿಕವಾಗಿ ಎರೆಹುಳುಗಳ ವೃದ್ಧಿಗೂ ಕೂಡ ಕಾರಣವಾಗ್ತದೆ. ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಜೈವಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ ರೈಸೋಬಿಯಂ, ಅಜೋಸ್ಪೆರಿಲಮ್, ಎಜೆಟೋಬ್ಯಾಕ್ಟರ್, ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ ಇವು ಪ್ರಮುಖವಾದಂತಹವುಗಳು. ಒಂದು ಎಕರೆಗೆ ಸುಮಾರು 3-5 ಕಿಲೋದಷ್ಟು ಪುಡಿಯನ್ನು ಸಾವಯವ ಗೊಬ್ಬರದ ಮಿಶ್ರಣ ಜೊತೆಗೆ ಮಿಶ್ರಣ ಮಾಡಬೇಕು, ನಂತರ ಜಮೀನಿಗೆ ಕೊಡಬಹುದು. 75-150 ಗ್ರಾಂ ಪುಡಿಯನ್ನು ನೀರಿನಲ್ಲಿ ಕಲಸಿ ಬೀಜೋಪಚಾರವನ್ನು ಮಾಡಿ ನಂತರ ಇದನ್ನು ಬಳಕೆ ಮಾಡಬಹುದು. ಭೂಮಿಯ ಜೈವಿಕ ಕ್ರಿಯೆ ಹೆಚ್ಚಾಗ್ತದೆ, ಸಾರಜನಕ ಅಥವಾ ರಂಜಕಗಳ ಲಭ್ಯತೆ ಹೆಚ್ಚಾಗ್ತದೆ, ನೇರವಾಗಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಸ್ಥಿರೀಕರಣ ಮಾಡುವುದಕ್ಕೆ ನೆರವಾಗ್ತದೆ, ಭೂಮಿಯ ಫಲವತ್ತತೆಯಲ್ಲಿ ಹೆಚ್ಚಳ ಉಂಟಾಗ್ತದೆ. ಸಸ್ಯಜನ್ಯ ಅಥವಾ ಜೈವಿಕ ಹಾಗೂ ನೈಸರ್ಗಿಕ ಪೀಡೆಗಳ ನಿರ್ವಹಣೆ ಪದ್ಧತಿಯನ್ನು ಕೂಡ ಅನುಸರಿಸಬಹುದು. ಎನ್ಪಿವಿ ಇರುವಂತಹದ್ದು ಒಂದು ನಂಜಾಣು ಅಥವಾ ವೈರಸ್. ಎಕರೆಗೆ ಸುಮಾರು 200 ಲೀಟರ್ನಷ್ಟು ದ್ರಾವಣವನ್ನು ಬಳಕೆ ಮಾಡಬೇಕು. ಟ್ರೈಕೋಗ್ರಾಮವನ್ನು ಬಳಸುವುದಿದ್ರೆ ಪ್ರತಿ ಎಕರೆಗೆ 40-50 ಸಾವಿರ ಕೀಟಗಳನ್ನು ಬಿಡುಗಡೆ ಮಾಡಬೇಕು. ಇದನ್ನು 2-3 ಸಲ ಬಿಡುಗಡೆ ಮಾಡಬೇಕು. ಬೇವಿನ ಎಣ್ಣೆಯನ್ನ ಪ್ರತಿ ಲೀಟರ್ಗೆ 2-3 ಮಿಲಿಲೀಟರ್ನ ಹಾಗೆ 1-2 ಬಾರಿ 15 ದಿವಸಗಳ ಅಂತರದಲ್ಲಿ ಬಳಕೆ ಮಾಡಬಹುದು. ಬೇವಿನ ಔಷಧಿಯನ್ನು ಪ್ರತಿ ಲೀಟರ್ಗೆ 2-3 ಮಿಲಿಲೀಟರ್ನ ಹಾಗೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಬೇವಿನ ಹಿಂಡಿಯನ್ನು ಎಕರೆಗೆ ಸುಮಾರು 500-1,000 ಕಿಲೋದಷ್ಟು ಅಥವಾ 1 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಬಳಕೆ ಮಾಡಬಹುದು. ಇದರಿಂದಾಗಿ ನೈಸರ್ಗಿಕವಾಗಿ ಪೀಡೆಯನ್ನು ನಿಯಂತ್ರಣ ಮಾಡಬಹುದು, ರೋಗ ಹಾಗೂ ಕೀಟ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು, ವಾತಾವರಣ ಕಲುಷಿತಗೊಳ್ಳದೆ ಇರುವುದನ್ನು ಗಮನಿಸಬಹುದು. ಹಾಗೆಯೇ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಕೂಡ ಸಾವಯವ ವಿಧಾನದಲ್ಲಿ ನಾವು ಅನುಸರಿಸಬೇಕಾಗ್ತದೆ. ವಿಧ ವಿಧವಾದಂತಹ ಹೊದಿಕೆಗಳನ್ನು ನಾವು ಬಳಕೆ ಮಾಡಬೇಕು. ಇಲ್ಲಿ ವಿಶೇಷವಾಗಿ ಎಲೆಗಳನ್ನು ಬಳಕೆ ಮಾಡುವಂತಹದ್ದು, ಮಣ್ಣು ಹಾಗೂ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನೀರಿನ ಸಂರಕ್ಷಣೆಯನ್ನು ಮಾಡಬಹುದು. ಹಾಗೆಯೇ ಸಮಪಾತಾಳಿ ಬದುವಿನಲ್ಲಿ ಸಾಲುಗಳನ್ನು ಮಾಡಿಕೊಂಡು ಅಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಪೋಷಿಸಬಹುದು. ಜೊತೆಗೆ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಬಹುದು. ಭೂ ಅಂತರ್ಜಲ ಮರುಪೂರಣ ಅಂದರೆ ಮಳೆ ನೀರಿನ ಕೊಯ್ಲು ಮಾಡುವಂತಹದ್ದು. ಇಲ್ಲಿಯೂ ಕೂಡ ಇಂಗು ಗುಂಡಿಗಳನ್ನು ಮಾಡಿಕೊಂಡು ಹೆಚ್ಚಿನ ಒಂದು ಮಳೆ ನೀರನ್ನು ಮಣ್ಣಿನಲ್ಲಿ ಇಂಗುವ ಹಾಗೆ ಪ್ರೇರೇಪಿಸಬಹುದು. ಸೂಕ್ತ ಬೆಳೆ ಯೋಜನೆ ಹಾಗೂ ಬೆಳೆ ಪರಿವರ್ತನೆಯನ್ನು ಅನುಸರಿಸುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತದೆ. ಈ ಎಲ್ಲ ಪದ್ಧತಿಗಳನ್ನು ಅನುಸರಿಸುವುದರಿಂದ ಮಣ್ಣಿನ ತೇವಾಂಶವನ್ನು ಹೆಚ್ಚಿಸಬಹುದು, ಜೈವಿಕ ಕ್ರಿಯೆಗೆ ಹೆಚ್ಚಿನ ಅವಕಾಶವನ್ನು ಒದಗಿಸಬಹುದು, ಪೋಷಕಾಂಶಗಳು ಹೆಚ್ಚು ಲಭ್ಯವಾಗುವ ಹಾಗೆ ಮಾಡಬಹುದು, ಬೆಳೆಗಳು ವೇಗವಾಗಿ ಬೆಳೆದು ಸದೃಢತೆಯನ್ನು ಕಾಯ್ದುಕೊಳ್ಳುತ್ತವೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ತ್ಯಾಜ್ಯ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸುವಂತಹದ್ದು. ಜಮೀನಿನಲ್ಲಿ ಸಿಗುವಂತಹ ಕೃಷಿ ತ್ಯಾಜ್ಯಗಳು, ಪ್ರಾಣಿಗಳಿಂದ ಸಿಗುವಂತಹ ಎಲ್ಲ ಮಲಮೂತ್ರ ಇವುಗಳನ್ನು ಬಳಕೆ ಮಾಡುವಂತಹದ್ದು. ಇವು ಹೆಚ್ಚಿನ ಪೋಷಕಾಂಶಗಳನ್ನು ಹೊಂದಿದ್ದು ತ್ಯಾಜ್ಯ ವಸ್ತುಗಳ ಸದುಪಯೋಗ ಮಾಡಿಕೊಳ್ಳುವಂತಹದ್ದು ಸಾವಯವ ಕೃಷಿಯ ಆಧಾರ ಅಂತ ಹೇಳಬಹುದು. ಹೀಗೆ ಮಾಡುವುದರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚುತ್ತದೆ, ಸಾವಯವದ ಇಂಗಾಲದ ಹೆಚ್ಚಳ ಉಂಟಾಗುತ್ತದೆ, ಜಮೀನಿನಲ್ಲಿ ಎರೆಹುಳುಗಳ ಸಂಖ್ಯೆ ವೃದ್ಧಿಸುತ್ತದೆ, ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿಯಲ್ಲಿಯೂ ಕೂಡ ಹೆಚ್ಚಳ ಉಂಟಾಗುತ್ತದೆ, ಜೊತೆಗೆ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇದುವರೆಗೆ ಸಾವಯವ ಕೃಷಿ ಈ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.